2051 ವೇಳೆಗೆ ದೇಶದ 51 ನಗರಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಯೋಜನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ತಪ್ಪಿಸಲು ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಗೌಡಗೆರೆ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎನ್ಆರ್ ಶ್ರೀರಾಮ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಗೌಡಗೆರೆ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎನ್ಆರ್ ಶ್ರೀರಾಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಬಯಲುಸೀಮೆಯಲ್ಲಿ ಏಲಕ್ಕಿ ಬೆಳೆಯುವ ಮೂಲಕ ಯಶಸ್ಸನ್ನು ಕಂಡುಕೊಂಡಂಥವರು. ಬಯಲುಸೀಮೆಯಲ್ಲಿ ಏಲಕ್ಕಿಯ ಕೃಷಿಯ ಅನುಭವಗಳು ಹೇಗಿರುತ್ತೆ ಮತ್ತು ಇದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರೀರಾಮ್ಗೆ. ನಮಸ್ತೆ ಸರ್. ಶ್ರೀರಾಮ್, ಎಷ್ಟು ವಯಸ್ಸು? 20 ವರ್ಷ. ಇಷ್ಟು ಬೇಗ ಕೃಷಿ ಮಾಡಬೇಕು ಅಂತ ಯಾಕೆ ಅನಿಸ್ತು? ತಾತ ತಂದೆ ಎಲ್ಲಾ ಕೃಷಿಲೇ ಇದ್ದಿದ್ರಿಂದ ನೋಡಿ ನೋಡಿ ಚಿಕ್ಕ ವಯಸ್ಸಿಂದಾನು ಕೃಷಿ ಮೇಲೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೋಸ್ಕರ ಕೃಷಿಗೆ ಬರುವಂತ ಆಸಕ್ತಿ ಬೇಗ ಬಂತು. ಮೂಲತಃ ಕೃಷಿ ಕುಟುಂಬ. ಹೌದು. ಏನು ಓದಿದ್ರಿ ತಾವು? 10th ಮಾಡ್ಕೊಂಡು ಕೃಷಿಗೆ ಬಂದ್ವಿ. 10th ಮಾಡ್ತಾ ಇರ್ಬೇಕಾದ್ರೆ ಮಧ್ಯಾಹ್ನ ಬಂದ್ವಿ. ಇನ್ನು ಹೆಚ್ಚು ಓದ್ಬೇಕು ಅಂತ ಹೇಳಿ ಅನಿಸ್ಲಿಲ್ವಾ? ಇಲ್ಲ, ಎಷ್ಟು ವ್ಯವಹಾರ ಜ್ಞಾನ ಬೇಕೋ ಅಷ್ಟು ಇದೆ ಸಾಕು ಅಂತ ಕೃಷಿಗೆ ಬಂದ್ವಿ. ಕೃಷಿ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿ ಅನ್ನಿಸ್ತು? ಯಾಕೆ ಅಂತ ಅಂದ್ರೆ ಏನೇ ಕೃಷಿ ಕುಟುಂಬಗಳಾದ್ರೂ ಕೂಡ ಹೊರಗಡೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಕೃಷಿಯಲ್ಲೇ ನಿಲ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನಾವು ಇದನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೊಂಡು ಇದ್ರಲ್ಲೂ ಚೆನ್ನಾಗಿ ಇದ್ರಲ್ಲೇ ಬೇರೆ ತರ ಬಿಸ್ನೆಸ್ ಮಾಡ್ಕೋಬಹುದು. ನಾವು ಕೃಷಿನೇ ಬೇರೆ ತರ ಬಿಸ್ನೆಸ್ ತಗೊಂಡು ಹೋಗ್ಬೋದು ಅನ್ನೋ ಒಂದು ಆಲೋಚನೆಯಿಂದ ಕೃಷಿಗೆ ಬಂದಿದೆ ಸರ್. ಅಂತಂದ್ರೆ ಕೃಷಿಯಲ್ಲಿಯೇ ಇದ್ಕೊಂಡು ಅಲ್ಲೇ ಒಂದಷ್ಟು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು, ಆ ಮೂಲಕ ದುಡಿಮೆಯನ್ನ ಮಾಡಬಹುದು ಅಂತ ಹೇಳಿ. ಹೌದು ಹೌದು. ಇದ್ರದ್ದೇ ಆದಂತ ಸ್ವಂತ ಒಂದು ಬ್ರ್ಯಾಂಡ್ ಮಾರ್ಕೆಟಿಂಗ್ ಮಾಡ್ಕೊಂಡು ಇಲ್ಲೇ ಸಾಧಿಸಬಹುದು ಅನ್ನೋ ಒಂದು ಆಲೋಚನೆಯಿಂದ ಬಂದಿದೀವಿ. ಎಷ್ಟು ಜಮೀನಿದೆ ತಮಗೆ? ನಮ್ಗೆ ಒಟ್ಟು ಕುಟುಂಬ ಆಗಿರೋದ್ರಿಂದ ಒಟ್ಟು 30 ಎಕರೆ ಇದೆ. 30 ಎಕರೆ ಇದೆ. 30 ಎಕರೆನಲ್ಲಿ ಏನೇನು ಬೆಳೆದಿದ್ರಿ? 30 ಎಕರೆನಲ್ಲಿ ಒಟ್ಟು ತುಂಬಾ ಈಲ್ಡ್ ಬರೋದು ಅಂದ್ರೆ ಅಡಿಕೆ, ಏಲಕ್ಕಿ, ಮೆಣಸು, ತೆಂಗು, ಮಾವು, ಇದನ್ನ ಮೇನ್ ಕ್ರಾಪ್ ಆಗಿ ಇಟ್ಕೊಂಡಿದೀವಿ. ಇನ್ನು ಉಪ ಬೆಳೆಗಳಾಗಿ ಮಧ್ಯೆ ಮಧ್ಯೆ ಎಲ್ಲ ಒಂದು ಎರಡು ಗಿಡಗಳು ಇದೆ. ಸುಮಾರು ಒಂದು 110-120 ತರದ್ದು ಬೇರೆ ಬೇರೆ ತರದ ಗಿಡಗಳು ಇದೆ. ಇದ್ರ ಜೊತೆಗೆ ಏಲಕ್ಕಿ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ಅಡಿಕೆ ಮಧ್ಯೆ ಎಲ್ಲ ಖಾಲಿ ಖಾಲಿ ಇತ್ತು. ಆಮೇಲೆ ಅಡಿಕೆ ಮಧ್ಯೆ ಮೆಣಸು ಮಾಡಿದ್ವಿ ಮುಂಚೆ. ಮೆಣಸಲ್ಲಿ ನಮ್ ತಂದೆರ್ ಮಾಡಿದ್ದ ನೋಡಿದ್ದೆ, ಮೆಣಸೆಲ್ಲ ಹೋಯ್ತು. ಅದಕ್ಕೆ ಖಾಲಿ ಇತ್ತಲ್ಲ, ಏನಾದ್ರೂ ಮಾಡುವಂತದ್ದು. ಅದು ನಮ್ಗೆ ಮೆಣಸು ಏನಂದ್ರೆ ನಮ್ಮ ಅಡಿಕೆ ಕೊಡುವಷ್ಟು ನೀರನ್ನ ಮೆಣಸಿಗೆ ಕೊಟ್ರೆ ಮೆಣಸು ಉಳಿಯಲ್ಲ ಅನ್ನೋದೊಂದು ಚೆನ್ನಾಗಿ ಗೊತ್ತಾಗಿತ್ತು. ಏಲಕ್ಕಿ ಚೆನ್ನಾಗಿ ನೀರ್ ಬೇಕು ಅನ್ನೋದು ಗೊತ್ತಾಗಿತ್ತು. ನಮ್ಮ ಅಡಿಕೆಗೆ ಎಷ್ಟು ನೀರ್ ಕೊಡ್ತೀವೋ ಏಲಕ್ಕಿಗೂ ಅಷ್ಟೇ ಸಾಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನೋಡಿ ಒಂದ್ ಸ್ವಲ್ಪ ತಿಳ್ಕೊಂಡು ಎಲ್ಲ ಸ್ಟಡಿ ಮಾಡಿ ಮಾಡಿದ್ವಿ. ಸಾಮಾನ್ಯವಾಗಿ ಬಯಲುಸೀಮೆಯಲ್ಲಿ ಏಲಕ್ಕಿಯನ್ನ ಬೆಳೆಯೋದಿಲ್ಲ, ಯಾಕೆಂದ್ರೆ ಹೆಚ್ಚು ನೀರು ಬೇಕಾಗುತ್ತೆ ಮತ್ತೆ ನೆರಳು ಕೂಡ ಅದಕ್ಕೆ ಬೇಕಾಗುತ್ತೆ. ವಾತಾವರಣ ಕೂಡ ಅಷ್ಟು ಹೊಂದ್ಕೊಳ್ಳಲ್ಲ ಅಂತ ಹೇಳಿ ಏಲಕ್ಕಿಯನ್ನ ಇಲ್ಲಿ ಬೆಳೀತಕ್ಕಂಥ ಪ್ರಯತ್ನವನ್ನ ಮಾಡೋದಿಲ್ಲ. ನೀವು ಹೇಗೆ ಪ್ರಯತ್ನ ಮಾಡಿದ್ರಿ, ಯಾವ ಧೈರ್ಯ ಇತ್ತು ನಿಮ್ಗೆ? ನಮ್ಮ ಮನೆ ಹತ್ರ ತಾತ ಒಂದು 15 ವರ್ಷದ ಹಿಂದೆ ಏಲಕ್ಕಿ ಹಾಕಿದ್ದು ಇನ್ನ ಈಗ್ಲೂ ಇದೆ. ಅದು ಇಲ್ಲಿ ಚೆನ್ನಾಗಿ ಬರ್ತಾ ಇತ್ತು. ಅದು ಹಾಗೆ ಒಂದು 300 ಗಿಡ ಟ್ರೈ ಮಾಡೋಣ ಅಂತ ಏನು ಇಲ್ಲಿ ಮನೆ ಹತ್ರ ಚೆನ್ನಾಗಿ ಹೇಗೆ ಏನೇನು ಒಂದು ಸ್ವಲ್ಪ ಅನುಭವ ಇದ್ದಿದ್ರಿಂದ ತೋಟದಲ್ಲಿ ಬೆಳಿಬಹುದು ಅನ್ನೋ ಒಂದು ಆಲೋಚನೆಯಿಂದ ಜಾಸ್ತಿ ಮಾಡಬಾರ್ದು ಅಂತ ಬರೀ ಒಂದು 300 ಗಿಡ ತಂದು ಹಾಕಿ ಚೆನ್ನಾಗಿ ಬಂತು. ಆಮೇಲೆ ಇವಾಗ ಒಂದು 6,000 ಗಿಡ ಮಾಡಿದೀವಿ. ಇವಾಗ ಅದನ್ನೇ 300 ಗಿಡ ಯಾವ ತಳಿ ತಂದ್ರಿ ಮತ್ತೆ ಹೇಗೆ ನಾಟಿಯನ್ನ ಮಾಡ್ಕೊಂಡ್ರಿ? ಫಸ್ಟ್ 300 ಗಿಡ ನಾವು ಮಲಬಾರ್ ಎಸ್ಕೇಪಿ ಅಂತ ತಂದಿದ್ವಿ. ಎಸ್ಕೇಪಿ ತಳಿಗಳು ಗೌರ್ಮೆಂಟ್ ಇಂದನೇ ಸಿಗ್ತಾ ಇತ್ತು ಅವಾಗ, ಸಂಬಾರು ಮಂಡಳಿಯಲ್ಲಿ ಸಿಗ್ತಾ ಇತ್ತು. ಅದು ತಂದು ಹಾಕಿದ್ವಿ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅನ್ನೋದು ಗೊತ್ತಾಯ್ತು, ಪಾಲ್ಕುಡಿ ಅನ್ನೋ ಬೇರೆ ಬೇರೆ ತಳಿಗಳೆಲ್ಲ ಗೊತ್ತಾಯ್ತು. ಅದನ್ನೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ತಂದು ಇವಾಗ ನಾವೇ ಜಾಸ್ತಿ ಮಾಡಿಕೊಂಡು ಮಾಡಿದ್ವಿ. 300 ಗಿಡ ಹೇಗೆ ಯಾವ ಅಂತರಕ್ಕೆ ಹಾಕೊಂಡ್ರಿ? ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಹೇಗೆ ನಾಟಿ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳಿ. ಹಾ, ನಮ್ದು ಅಡಿಕೆ ಎಲ್ಲ 8 ಅಡಿಗೊಂದು ಅಡಿಕೆ ಇದೆ. ಸೇಮ್ ಅದೇ ಪ್ರೊಸೆಸ್ ಅಲ್ಲಿ ನಾವು ಮಧ್ಯೆ 8 ಅಡಿಯಿಂದ 8 ಅಡಿಗೆ ಏಲಕ್ಕಿ ಇಟ್ಕೊಂಡು ಹೋಗಿದೀವಿ. ತೆಂಗು ಇದೆ, ತೆಂಗು ಮಧ್ಯೆ ಎಲ್ಲ 2-2 ಗಿಡ ಕೂರಿಸ್ಕೊಂಡು ಹೋಗಿದೀವಿ. ನೆರಳು ಸಾಕಷ್ಟು ಇತ್ತ? ಹಾ, ನೆರಳು ನಮಗೆ 60-75% ನೆರಳಿದೆ. ಈಗ ಮೊದಲು 300 ಗಿಡವನ್ನ ಪ್ರಾಯೋಗಿಕವಾಗಿ ಹಾಕ್ತೆ ಅಂತ ಹೇಳಿದ್ರಿ, ಹೇಗಿತ್ತು ಅದರ ಫಲಿತಾಂಶ? ಹಾ, ಅದ್ರ ಫಲಿತಾಂಶ ತುಂಬಾ ಚೆನ್ನಾಗಿತ್ತು. 300 ಗಿಡಕ್ಕೆ 3 ಕ್ವಿಂಟಲ್ ಏಲಕ್ಕಿನೇ ತೆಗೆದ್ವಿ, ಗಿಡಕ್ಕೆ 1 ಕೆಜಿ ಅಂತೆ. ಅದು ಯಾವ್ದೇ ಸೀಮೆ ಗೊಬ್ಬರ ಏನು ಬಳಸ್ದಲೆ, ಬರೀ ಕುರಿ ಗೊಬ್ಬರ ಎಲ್ಲ ಪೂರ್ತಿ ಆರ್ಗಾನಿಕ್ ಮೇಂಟೈನ್ ಮಾಡ್ಕೊಂಡೆ, ಗಿಡಕ್ಕೆ 1 ಕೆಜಿ ತೆಗೆದ್ವಿ. ಚೆನ್ನಾಗಿ ಬಂತು. ಹಾ, ಚೆನ್ನಾಗಿ ಬಂತು. ಆನಂತರ ಎಷ್ಟು ವಿಸ್ತರಣೆ ಮಾಡ್ಕೊಂಡ್ರಿ ಏಲಕ್ಕಿನ? ಇವಾಗ ಒಂದು 6,000 ಗಿಡ ಮಾಡಿದೀವಿ. 6,000 ಗಿಡ ಮಾಡಿದಿರಿ, ಎಷ್ಟು ಎಕರೆನಲ್ಲಿದೆ? 7 ಎಕರೆನಲ್ಲಿದೆ. 7 ಎಕರೆನಲ್ಲಿ ಏಲಕ್ಕಿ ಇದೆ. ಏಲಕ್ಕಿಗೆ ಏನೇನು ಕೆಲಸ ಮಾಡ್ಬೇಕಾಗತ್ತೆ? ಏಲಕ್ಕಿಗೆ ತಿಂಗಳಿಗೊಂದ್ಸತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಕೊಡ್ತೀವಿ, ನೋಲ್ಗೀನ್ ಕೊಡ್ತಾ ಇದೀವಿ. ಆಮೇಲೆ 2 ಸತಿ ಒಂದು ಹಿಂಗಾರ್ನಲ್ಲಿ ಒಂದು ಮುಂಗಾರ್ನಲ್ಲಿ ಗೊಬ್ಬರ ಕೊಡ್ತಾ ಇದೀವಿ. ಆಮೇಲೆ 2 ತಿಂಗಳಿಗೊಂದ್ಸತಿ ಗರಿಗಳು ಒಣಕೊಳ್ತಾ ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇರಬೇಕು. ಅವಾಗ ಪಾಲಿನೇಷನ್ ಚೆನ್ನಾಗುತ್ತೆ, ಇಲ್ಲಿ ಆದ್ರೆ ಪಾಲಿನೇಷನ್ ಆಗಲ್ಲ. ಈ ತರದನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಕುರಿ ಗೊಬ್ಬರವನ್ನ ಕೊಟ್ಟೆ ಅಂತ ಹೇಳಿದ್ರಿ, ವರ್ಷದಲ್ಲಿ 8 ಸರಿ ಕೊಡ್ತೀರಿ? ವರ್ಷದಲ್ಲಿ 2 ಸತಿ ಕೊಡ್ತಾ ಇದೀವಿ, ಒಂದು ಜನವರಿ ಟೈಮ್ ಅಲ್ಲಿ ಕೊಡ್ತೀವಿ, ಇನ್ನ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸತಿ ಕೊಡ್ತಾ ಇದೀವಿ. ಒಂದೊಂದು ಗಿಡಕ್ಕೆ ಎಷ್ಟು ಕುರಿ ಗೊಬ್ಬರ ಕೊಡ್ತೀರಿ? ಒಂದೊಂದು ಗಿಡಕ್ಕೆ 4-5 ಕೆಜಿ ಕುರಿ ಗೊಬ್ಬರ ಕೊಡ್ತಾ ಇದೀವಿ. 4-5 ಕೆಜಿ ಜಾಸ್ತಿ ಆಗ್ಲಿಲ್ವಾ? ಇಲ್ಲ ಇಲ್ಲ, ಜಾಸ್ತಿ ಆಗಲ್ಲ. ಯಾಕೆಂದ್ರೆ ಅಡಿಕೆ ತೆಂಗು ಮಧ್ಯೆ ಏಲಕ್ಕಿ ಇರೋದ್ರಿಂದ ಒಂದಕ್ಕೊಂದು ಕಿತ್ತಾಟ ಆಗಬಾರ್ದು. ಚೆನ್ನಾಗಿ ಅಡಿಕೆಗೂ ಚೆನ್ನಾಗಿ ಕೊಡ್ಬೇಕು, ಏಲಕ್ಕಿಗೂ ಕೊಡ್ಬೇಕು, ತೆಂಗುಗೂ ಕೊಡ್ಬೇಕು, ಅದಕ್ಕೋಸ್ಕರ ಕೊಡ್ತೀವಿ, ಅಷ್ಟು ಬೇಕಾಗುತ್ತೆ. ಏನ್ ತುಂಬಾ ಜಾಸ್ತಿ ಆಗಂತದ್ದು, ಹೀಟ್ ಆಗಂತದ್ದು ಆತರದಲ್ಲ ಏನಾಗಲ್ಲ? ಇಲ್ಲ ಇಲ್ಲ, ಕುರಿ ಗೊಬ್ಬರ ಹೀಟ್ ಆಗಲ್ಲ. ಅಕಸ್ಮಾತ್ ಈ ಕೋಳಿ ಗೊಬ್ಬರದ್ದು ಅದೆಲ್ಲ ಒಂಚೂರು ಹೀಟ್ ಆಗುತ್ತೆ, ಕುರಿ ಗೊಬ್ಬರ ಏನಷ್ಟು ಇದಿಲ್ಲ. ಏಲಕ್ಕಿಗೆ ಗೊಬ್ಬರವನ್ನ ಹೇಗೆ ಕೊಡಂತದ್ದು? ಬುಡಕ್ ಹಾಕ್ತಿರೋ ಅಥವಾ ದೂರದಲ್ಲಿ ಹಾಕ್ತಿರೋ? ನಾವು ದಾರಿಗೆ ಹಾಕೊಂಡು ಹೋಗ್ಬಿಡ್ತೀವಿ. ಯಾಕೆಂದ್ರೆ ಬೇರೆಲ್ಲ ತುಂಬಾ ದೂರಕ್ ಬಂದಿರುತ್ತೆ, ಏಲಕ್ಕಿದು ಬೇಸಾಯ ಏನು ಮಾಡದೇ ಇರೋದ್ರಿಂದ ದೂರಕ್ ಬಂದಿರುತ್ತೆ, ದಾರಿಗೆ ಸುಮ್ನೆ ಹಾಕೊಂಡು ಹೋಗ್ತಾ ಇರ್ತೀವಿ. ದಾರಿಗೆ ಹಾಕೊಂಡು ಹೋಗೋದಷ್ಟೇ, ಮತ್ತೆ ಇನ್ನೇನು ಬೇಸಾಯ ಮಾಡಲ್ಲ? ಇಲ್ಲ ಇಲ್ಲ ಇಲ್ಲ, ಇನ್ನು ಏಲಕ್ಕಿ ಇರೋ ಪ್ಲಾಟ್ ಅಲ್ಲೂ ಬೇಸಾಯ ಮಾಡಲ್ಲ. ಕಳೆ ಏನಾದ್ರೂ ಬರುತ್ತೆ? ಕಳೆ ಅಂದ್ರೆ ಅದೇ ಇವಾಗ ಗಿಡ ಹೋಗಿರುತ್ತಲ್ಲ, ಅಲ್ಲಿ ಚೆನ್ನಾಗಿ ಬಿಸಿಲು ಬಂದಿರೋ ಜಾಗದಲ್ಲ ಒಂಚೂರು ಕಳೆ ಬರುತ್ತೆ. ಕಳೆನೂ ಅಷ್ಟೇ, ಕಳೆ ಕೀಳಿಸ್ತಾ ಇರ್ತೀವಿ. ಇವಾಗ ಅಡಿಕೆ ತೆಂಗು ಇದೆಲ್ಲ ಸೋಗೆ ಗರಿಗಳೆಲ್ಲ ಬೀಳ್ತಾ ಇರುತ್ತಲ್ಲ, ಅದೆಲ್ಲ ಹೋಗ್ತಾ ಇರುತ್ತೆ, ಗಿಡಗಳು ಹೋಗುತ್ತೆ, ಆ ಜಾಗದಲ್ಲಿ ಕಳೆ ತುಂಬಾ ಬರುತ್ತೆ, ಕಳೆ ಕೀಳಿಸ್ತಾ ಇರ್ತೀವಿ. ಕಳೆ ಅವಾಗಲೇ ಕೈನಲ್ಲೇ ತೆಗೆದುಕೊಳ್ಳೋದು? ಕೈಯಲ್ಲೇ ತೆಗೆಸ್ತಾ ಇರ್ತೀವಿ. ಬೇರೆ ಇನ್ನೇನೇನು ಕೆಲಸ ಇರುತ್ತೆ ಏಲಕ್ಕಿಯಲ್ಲಿ? ಏಲಕ್ಕಿನಲ್ಲಿ ಒಂದು 6 ತಿಂಗಳು ನಾವು ಅಡಿಕೆಗೆ ನೀರ್ ತುಂಬಾ ಕೊಡ್ತಾನೆ ಇರೋದ್ರಿಂದ ಏಲಕ್ಕಿ ಸ್ಟಾಪೇ ಆಗಲ್ಲ, ಆಲ್ಮೋಸ್ಟ್ 6 ತಿಂಗಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಏಲಕ್ಕಿ ಕುಯ್ಯೋದೇ ಒಂದು ತುಂಬಾ ಇದಾಗಿರುತ್ತೆ. ಅದೇ ಒಂದು ದೊಡ್ಡ ಕೆಲಸ. ಹೌದು, ಅದೇ ತುಂಬಾ ದೊಡ್ಡ ಕೆಲಸ, ಲೇಬರ್ಸ್ ತುಂಬಾ ಬೇಕಾಗುತ್ತೆ. ನಿಮಗೆ ಕಾರ್ಮಿಕರು ಸಿಗ್ತಾರ ಕೆಲಸ ಮಾಡ್ಲಿಕ್ಕೆ? ಹಾ, ಸಿಗ್ತಾರೆ, ಲೇಬರ್ಸ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ಒಂದು 5 ಜನ ಪರ್ಮನೆಂಟ್ ಆಗಿ ಬರ್ತಾ ಇರ್ತಾರೆ. ಪ್ರತಿ ದಿವಸ ಕೂಡ ಕೆಲಸ ಇರುತ್ತೆ. ಇಲ್ಲ, ಏಲಕ್ಕಿದು ನಿಂತರು ಕೂಡ ಮೆಣಸಿರುತ್ತೆ, ಮೆಣಸಿಂದ ಬಿಟ್ರೆ ಅಡಿಕೆ ಕಾಯಿಂದು ತೆಂಗು ಇದ್ರದೆಲ್ಲ ಬೇರೆ ಬೇರೆ ತರದ ಕೆಲಸಗಳಿರುತ್ತೆ. ಅದಕ್ಕೋಸ್ಕರ 5 ಜನ ಪರ್ಮನೆಂಟ್ ಆಗಿ ಬರ್ತಾ ಇರ್ತಾರೆ. ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರೆ ಏಲಕ್ಕಿ? ನೀರಾವರಿ ಎಲ್ಲ ರೈನ್ ಗನ್ ಬಳಸ್ತಾ ಇದೀವಿ. ಅದು ರೈನ್ ಗನ್ ಅಲ್ಲಿ 1 ಎಕರೆನೆಲ್ಲ 2 ದಿವಸದಲ್ಲಿ ಮುಗಿಸ್ಬೋದು. 3 ಗಂಟೆ ಕಾಲ ಕರೆಂಟ್ ಇದ್ರು 2 ಜಾಗ 1.5 ಗಂಟೆ ಕಾಲದಲ್ಲಿ ನೆನ್ಕೊಂಡು 1 ಎಕರೆ 2 ದಿವಸದಲ್ಲಿ ಮುಗ್ದು ಬಿಡುತ್ತೆ. ಸಾಕಾಗುತ್ತ ನೀರು? ಹೌದು, ನೀರ್ ಸಾಕಾಗುತ್ತೆ. ನೀರೇನ್ ಜಾಸ್ತಿ ಕೇಳಲ್ಲ, ಅಂದ್ರೆ ಅಡಿಕೆಗೆ ಎಷ್ಟು ಕೊಡ್ತೀವೋ ಅಷ್ಟೇ ಸಾಕು ಏಲಕ್ಕಿಗೂ. ಏನ್ ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ನಾವು 15 ದಿವಸಕ್ಕೆ ಒಂದ್ಸತಿ ಕೊಡೋದು ಅಡಿಕೆಗೆ ನೀರು, ಏಲಕ್ಕಿಗೂ ಅಷ್ಟೇ, ಅದಕ್ಕೇನ್ ಸಪರೇಟ್ ಆಗಿ ಏನಿಲ್ಲ. ಎರಡಕ್ಕೂ ರೈನ್ ಗನ್ನೇ ಬಳಸ್ತೀರಿ? ಹೌದು, ಎರಡಕ್ಕೂ ರೈನ್ ಗನ್ನೇ ಬಳಸ್ತಾ ಇದೀವಿ. ಚೆನ್ನಾಗಿ ಆಗ್ತಾ ಇದೆ. ಹೌದು, ಚೆನ್ನಾಗಿ ಆಗ್ತಾ ಇದೆ. ಏಲಕ್ಕಿನಲ್ಲಿ ಈ ಬುಡವನ್ನ ಬಿಡಿಸ್ಬೇಕು ಅಂತ ಹೇಳಿ ಹೇಳಿದ್ರಿ, ಬುಡ ಬಿಡಿಸೋದು ಅಂತ ಅಂದ್ರೆ ಗರಿಗಳೆಲ್ಲ ಸಾಯ್ತಾ ಇರುತ್ತೆ, ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ, ಹೇಗೆ ಮಾಡುವಂತದ್ದು? ಅದು ಒಣತರ್ಗಗಳು ಏನಾಗುತ್ತೆ, ಇವಾಗ ಮೇಲೆ ಗಿಡ ಬೆಳವಣಿಗೆ ಆಗ್ತಾ ಇರೋ ಟೈಮಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದ್ದಾಗೆ ಕೆಳಗಡೆ ಗರಿಗಳೆಲ್ಲ ಮೊದಲು ಗರಿಗಳೆಲ್ಲ ಒಣಗ್ತಾ ಬರುತ್ತೆ. ಅದೇನಾಗುತ್ತೆ, ಅದರಲ್ಲೆಲ್ಲ ಹುಳುಗಳು ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಹಾಗೆ ಬಿಟ್ಕೊಂಡ್ರೆ. ಆಮೇಲೆ ಪಾಲಿನೇಷನ್ ಹೂವು ಹಾಕೋ ಟೈಮಲ್ಲೆಲ್ಲ ಅದು ಅಲ್ಲಿ ಹೋಗಿ ಮಳೆ ಬಂದು ಇದು ಈ ಟೈಮಲ್ಲೆಲ್ಲ ಹೋಗಿ ಗರಿಯೆಲ್ಲ ಕೆಳಗ್ ಕೂರುತ್ತೆ, ಹೂವುಗಳ ಮೇಲೆ ಕೂರುತ್ತೆ, ಪಾಲಿನೇಷನ್ ಸರಿಯಾಗಲ್ಲ. ಅದಕ್ಕೋಸ್ಕರ 2 ತಿಂಗಳಿಗೆ ಒಂದ್ಸತಿ ನಾವು ತೆಗೆಸ್ ಕ್ಲೀನ್ ಮಾಡಿಸ್ತಾನೆ ಇರ್ತೇವೆ. ಒಣಗಿರೋ ಅಂತ ಗರಿಗಳನ್ನ ಕುಯ್ದು ಹಾಕೋದು, ಒಣಗಿರೋ ಅಂತ ಗರಿಗಳನ್ನ ಕುಯ್ದು ಹಾಕೋದು. ಕುಯ್ದು ಎಲ್ಲಿಗೆ ಹಾಕ್ತೀರಾ ಅದನ್ನ? ಕುಯ್ದಿದ್ದನ್ನೆಲ್ಲ ಮತ್ತೆ ಗೊಬ್ಬರ ಏನು ದಾರಿಗೆ ಹಾಕೊಂಡೋಗಿರ್ತೀವಲ್ಲ ಅದ್ರ ಮೇಲೆ ಹಾಕ್ತಾ ಇರ್ತೀವಿ, ಅದು ಮತ್ತೆ ಅಲ್ಲೇ ಕರ್ಗುತ್ತೆ, ಅಲ್ಲೇ ಡಿಕಂಪೋಸ್ ಆಗುತ್ತೆ, ಅದೇ ಗೊಬ್ಬರ. ಸಾಮಾನ್ಯವಾಗಿ ಏಲಕ್ಕಿ ಹಣ್ಣಿನ ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ? ಜೂನ್ ಜುಲೈಯಲ್ಲೇ ಶುರು ಆಗುತ್ತೆ. ಜೂನ್ ಜುಲೈಯಲ್ಲಿ ಶುರು ಆಗಿದ್ದು ನಮಗೆ ಡಿಸೆಂಬರ್ ಜನವರಿ ಫಸ್ಟ್ ತನಕ ಬರ್ತಾನೆ ಇರುತ್ತೆ. ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಯ್ಲು ಮಾಡ್ಬೇಕು? ಕೊಯ್ಲೆಲ್ಲ 22 ದಿವಸಕ್ಕೆ ಒಂದ್ಸತಿ ಮಾಡ್ತಾ ಇದೀವಿ ನಾವು. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಎಲ್ಲ 22 ದಿವಸಕ್ಕೆ ಬರುತ್ತೆ. ನಮ್ದು ಮಲ್ಬಾರ್ ಎಸ್ಕೇಪಿ ತಳಿದೆಲ್ಲ 8 ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ. ಅದೊಂದು ವಿಶೇಷ, 8 ದಿವಸಕ್ಕೆ ಅಷ್ಟು ಸುಲಭವಾಗಿ ಬೇರೆ ಕಡೆ ಎಲ್ಲ ಹಣ್ಣಾಗೋದ್ ನಾನು ನೋಡಿಲ್ಲ. ನಮ್ದಲ್ಲಿ 8 ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ. ಒಂದ್ ಕಡೆಯಿಂದ ಹೋಗಿ ಮತ್ತೆ ಬರೋಷ್ಟು 8 ದಿವಸಕ್ಕೆ ಹಣ್ಣಾಗ್ಬಿಟ್ಟಿರುತ್ತೆ ಮತ್ತೆ ಎಸ್ಕೇಪಿ ಅಲ್ಲ. ಇದು ನೆಲ್ಲಾಣಿ ಗ್ರೀನ್ ಗೋಲ್ಡ್ ಎಲ್ಲ 22 ದಿವಸ 23 ದಿವಸಕ್ಕೆ ಮತ್ತೆ ಕುಯ್ಲು ಬರ್ತಾ ಇರುತ್ತೆ. ಅಂದ್ರೆ ಇವತ್ತು ಒಂದ್ಸರಿ ಕುಯ್ದ್ರೆ ಮತ್ತಿನ 28 ದಿವಸವರೆಗೂ ಕೂಡ ಕುಯ್ಯ ಅಗತ್ಯ ಇರೋದಿಲ್ಲ? ಇಲ್ಲ ಇಲ್ಲ, ಕುಯ್ಯ ಅಗತ್ಯ ಇರಲ್ಲ. ಈ ಬುಡ ಬಿಡಿಸ್ತಕ್ಕಂಥದ್ದು ಅನ್ನೋ ಒಂದು ಕೆಲಸ ಮಾಡ್ತಾರೆ, ಯಾವ ಟೈಮಲ್ಲಿ ಮಾಡೋದು, ಹೇಗೆ ಮಾಡೋದು? ಇವಾಗ ಜನವರಿಲಿ ಮಾಡಿದ್ರೆ ಮಾರ್ಚ್ಗೆ ಮಾಡಿಸ್ತೀವಿ. ಮಾರ್ಚ್ಗೆ ಮಾಡಿದ್ರೆ ಹಾಗೆ 2-2 ತಿಂಗಳು ಬಿಟ್ಟು ಬಿಟ್ಟು ಬಿಟ್ಟು ಮಾಡಿಸ್ಕೊಂಡು ಹೋಗ್ತೀವಿ. ಕ್ಲೀನ್ ಮಾಡಿಸೋದೇ ಮೇನ್, ಇಲ್ಲೇ ಹೋದ್ರೆ ಪಾಲಿನೇಷನ್ ಆಗ ಕಾಯಿ ಬರೋದೇ ಇಲ್ಲ. ಒಂದು ಸುಮಾರು ಗಿಡಗಳು ಬೇಕು ಅಂತಾನೆ ಟ್ರೈ ಮಾಡಿದೀವಿ, ತರಗ ತೆಗೆಯೋದು. ಆಮೇಲೆ ಅದರಲ್ಲಿ ತರಗಲ್ಲಿ ಹುಳುಗಳು ಉತ್ಪತ್ತಿ ಜಾಸ್ತಿ ಇರುತ್ತೆ, ಸೆಕೆಗೆ ಹುಳುಗಳು ಉತ್ಪತ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಬೇರೆ ಇವಾಗ ಅಡಿಕೆದಾಗಿರ್ಬೋದು ತೆಂಗಿನದಾಗಿರ್ಬೋದು ಸೋಗೆ ಗರಿ ಎಲ್ಲ ಬಿದ್ದಿರುತ್ತೆ, ಎಲ್ಲ ಕ್ಲೀನ್ ಮಾಡಿಸೋದೆಲ್ಲ ಇದ್ದೇ ಇರುತ್ತೆ. ಅದನ್ನ ಅವಾಗ ಅವಾಗ ಶುಚಿತ್ವ ಮಾಡ್ತಾನೆ ಇರ್ಬೇಕಾಗುತ್ತೆ. ಹೌದು, ನಾವು ಮನೇನ ಹೇಗೆ ಇಟ್ಕೊಳ್ತೀವೋ ತೋಟನು ಹಾಗೆ ಇಟ್ಕೋಬೇಕು ಏಲಕ್ಕಿ, ಇಲ್ಲದೆ ಹೋದ್ರೆ ಕಾಯೇ ಬರಲ್ಲ. ಏಲಕ್ಕಿಯನ್ನ ಸಾಂಪ್ರದಾಯಿಕವಾಗಿ ಮಲೆನಾಡಿನಲ್ಲಿ ಬೆಳೀತಾ ಇದ್ದು ಇಲ್ಲೂ ಕೂಡ ಅಲ್ಲೇ ಜಾಸ್ತಿ ಬೆಳೆಯುವಂತದ್ದು, ಅಲ್ಲಿಯ ಬೆಳೆಗೂ ಇಲ್ಲಿಯ ಬೆಳೆಗೂ ಏನ್ ವ್ಯತ್ಯಾಸ ಗಮನಿಸಿದ್ರಿ? ಅವರು ಬರೀ ಏಲಕ್ಕಿ ಗಿಡನೇ ಪ್ರತ್ಯೇಕವಾಗಿ ಬೆಳೀತಾ ಇರೋದ್ರಿಂದ ಅವ್ರು ಸೀಮೆ ಗೊಬ್ಬರ ಎಲ್ಲ ಹಾಕಿ ಮಾಡಿ ಬೆಳೀತಾ ಇದಾರೆ. ನಾವು ಅಡಿಕೆ ಮಧ್ಯೆ ಖಾಲಿ ಜಾಗದಲ್ಲಿ ಖಾಲಿ ಬಿಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏಲಕ್ಕಿ ಮಾಡಿರೋದ್ರಿಂದ ನಾವು ಅಡಿಕೆಗಾಗ್ಲಿ ತೆಂಗಿಗಾಗ್ಲಿ ಏಲಕ್ಕಿಗಾಗ್ಲಿ ಸೀಮೆ ಗೊಬ್ಬರ ಕೊಡ್ತಾ ಇಲ್ಲ, ಬರೀ ಕುರಿ ಗೊಬ್ಬರ ಕೊಡ್ತಾ ಇರೋದ್ರಿಂದ ಅವ್ರಿಗೂ ನಮಗೂ ವ್ಯತ್ಯಾಸ ಅಂದ್ರೆ ಅವರು ಗಿಡಕ್ಕೆ 2 ಕೆಜಿ 3 ಕೆಜಿ 4 ಕೆಜಿನೂ ತೆಗಿತಾ ಇದಾರೆ ಸೀಮೆ ಗೊಬ್ಬರ ಡಿ ಎ ಪಿ ಯೂರಿಯಾ ಈ ತರದನ್ನೆಲ್ಲ ಕೊಟ್ಕೊಂಡು. ನಾವು ಆ ತರದೆಲ್ಲ ಏನು ಕೊಡ್ದಲ್ಲ, ಬರೀ ಕುರಿ ಗೊಬ್ಬರ ಕೊಟ್ಕೊಂಡೆ ಗಿಡಕ್ಕೆ 1 ಕೆಜಿ ತೆಗಿತಾ ಇದೀವಿ, ಲಾಭ ಇದೆ ಸಾಕು ಅಷ್ಟು ಅಂತ. 1 ಕೆಜಿ ಬಂದ್ರು ಕೂಡ ಲಾಭ ಅಂತ್ರಿ? ಹೌದು, 1 ಕೆಜಿ ಬಂದ್ರು ಲಾಭನೇನೆ. ಅದೇ ಏನು ಅಂದ್ರೆ ನಾವು ಬೇರೆ ಗೊಬ್ಬರಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ, ಅದೆಲ್ಲ ಏನು ಇಲ್ದಲೇ 1 ಕೆಜಿ ಬರ್ತಾ ಇದೆ ಅಂದ್ರೆ ಅದು ಗುಡ್, ಏನು ಅಷ್ಟೇನು ಲಾಸ್ ಏನಿಲ್ಲ. ಜೈವಿಕ ಗೊಬ್ಬರ ಸಿಂಪಡಣೆ ಮಾಡ್ತೀನಿ ಅಂತ ಹೇಳಿದ್ರಿ, ಏನ್ ಅನುಕೂಲ ಆಗ್ತಾ ಇದೆ ಅದರಿಂದ? ಅದರಿಂದ ಇವಾಗ ಬೇರೆ ಇವಾಗ ನಮ್ಗೆ ಮೈಕ್ರೋ ಆರ್ಗಾನಿಸಮ್ಸ್ ಉತ್ಪತ್ತಿಗಳು ಹೇಗೆ ಅಂದ್ರೆ ಇವಾಗ ಎರೆಹುಳು ಆಗಿರ್ಬೋದು ಇದೆಲ್ಲ ಕೆಮಿಕಲ್ಸ್ ಕೊಟ್ರೆ ಹೋಗ್ಬಿಡುತ್ತೆ, ಅದ್ರ ಬದಲು ನಾವು ಜೈವಿಕವಾಗಿ ಯಾವ್ಯಾವ ತರ ಇವಾಗ ನೋಲ್ಗೆ ಆಗಿರ್ಬೋದು ಕುರಿ ಗೊಬ್ಬರ ಇದೆಲ್ಲ ಏನಂದ್ರೆ ನಾವ್ ಈ ತರದನ್ನ ಬಳಸ್ಕೊಳ್ತಾ ಹೋದ್ರೆ ಕೆಮಿಕಲ್ಸ್ ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಂತ ಗೊಬ್ಬರ ಕೊಟ್ರು ಭೂಮಿ ತಗೊಳ್ಳುತ್ತೆ. ಇವಾಗ ನಾವು ಸೀಮೆ ಗೊಬ್ಬರ 1 ವರ್ಷ ಕೊಟ್ಬಿಟ್ಟು ಮುಂದಿನ ವರ್ಷಕ್ಕೆ ಏನು ಕೊಡ್ದಲೆ ಬರ್ಲಿಲ್ಲ ಅನ್ನೋದ್ಕಿಂತ ಜೈವಿಕವಾಗಿ ಏನೇನ್ ಮಾಡ್ಬೋದು ಅದನ್ನ ಮಾಡ್ಕೊಂಡು ಹೋಗಿ ಸೀಮೆ ಗೊಬ್ಬರಗಳನ್ನ ಬಳಸ್ದಲೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಹಾಗಾಗಿ ಜೈವಿಕ ಗೊಬ್ಬರದಿಂದ ಅನುಕೂಲ ಆಗ್ತದೆ ಅಂತ ಹೇಳಿದ್ರಿ? ಹೌದು. ಯಾವ ಟೈಮಲ್ಲಿ ಸಿಂಪಡಣೆ ಮಾಡ್ತೀರಾ? ನಾವು ಬೆಳಗ್ಗೆ 6 ಗಂಟೆಯಿಂದ 8-9 ಗಂಟೆ ತನಕ ನಾಲ್ಗಿ ಸ್ಪ್ರೇ ಕೊಟ್ಬಿಡ್ತೀವಿ. ಇನ್ನು ಮತ್ತೆ ಸಂಜೆ ಹೊತ್ತು 4:30-6 ಗಂಟೆ ತನಕ ಕೊಡ್ತೀವಿ. ಯಾಕೆ ತಂಪು ಹೊತ್ತಲ್ಲಿ ಕೊಡ್ಬೇಕು? ತಂಪು ಹೊತ್ತಿನಲ್ಲಿ ಬೆಳಗ್ಗೆ ಆ ಸ್ಟೊಮ್ಯಾಚ ಅನ್ನೋದು ಓಪನ್ ಆಗಿರುತ್ತೆ. ಆ ಟೈಮಲ್ಲಿ ಯಾವುದೇ ಗಿಡ ಆಗಿರ್ಬೋದು ಆ ಟೈಮಲ್ಲಿ ಕೊಟ್ರೆ ಅದು ತಗೊಳ್ಳೋಂತ ಶಕ್ತಿ ಇರುತ್ತೆ. ಬಿಸಿಲೊತ್ತಿನಲ್ಲಿ ಏನೇ ಕೊಟ್ಟರು ಅದು ಗಿಡಕ್ಕೆ ತಲುಪಲ್ಲ, ಯಾಕಂದ್ರೆ ಸ್ಟೊಮ್ಯಾಕ್ ಓಪನ್ ಇರೋದಿಲ್ಲ. ಹೌದು ಹೌದು, ಹಂಗಾಗಿ ಅದು ಮೇಲ್ಗಡೆ ಬಿಸಿಲಿಗೆ ಬಿದ್ದು ಆವಿಯಾಗಿ ಹೋಗ್ತಕ್ಕಂತ ಸಾಧ್ಯತೆ ಇರುತ್ತೆ, ಹಂಗಾಗಿ ತಂಪುತ್ತಲ್ಲೇ ಕೊಡಬೇಕು. ಹೌದು ಹೌದು. ಈ ಸಾವಯವದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಇವಾಗ ಕೆಮಿಕಲ್ಸ್ ಎಲ್ಲ ಬಿಟ್ಟು ತಂದೆ ತಾತ ಅವರೆಲ್ಲ 30 ವರ್ಷ ಆಗಿದೆ. ಭೂಮಿ ಇವಾಗ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮ ಸುತ್ತಮುತ್ತ ಎಲ್ಲಾದ್ರೂ ಬಳಸ್ತಾ ಇರೋದ್ರನ್ನೆಲ್ಲ ನೋಡ್ತಾ ಇದ್ದೀನಿ. ಭೂಮಿ ಹೇಗೆ ಅಂದ್ರೆ ಸುಟ್ಟಂಗ್ ಪೂರ್ತಿ ಕಪ್ಪು ಬೂದ್ ಬೂದಿ ಹಂಗ ಆಗ್ಬಿಡುತ್ತೆ, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಆಮೇಲೆ ಇವಾಗ ಸಡನ್ ಆಗಿ ಸೀಮೆ ಗೊಬ್ಬರ ಬೇಡ ಅಂತ ನಿಲ್ಸಿ ನಮ್ ತರಾನೇ ಕುರಿ ಗೊಬ್ಬರ ಕೊಟ್ಟು ತೋಟನ ಹಾಳು ಮಾಡ್ಕೊಂಡಿರೋಂತ ಒಂದ್ ಸ್ವಲ್ಪ ಉದಾಹರಣೆನೂ ಇದೆ. ಅದಕ್ಕೋಸ್ಕರ ಬೇಡ, ಕೆಮಿಕಲ್ಸ್ ಹೋಗೋದೇ ಬೇಡ ಅಂತ ಬರೀ ಜೈವಿಕ ಇದ್ರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಜೈವಿಕದಲ್ಲೇ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತೀರಿ? ಹೌದು, ಯಾಕೆಂದ್ರೆ ಇವಾಗ ಲಾಭ ಇರ್ಬೋದು, ಚೆನ್ನಾಗಿ ನಾವು ಕೊಟ್ಟು ಎಲ್ಲ ಮಾಡಿ ಚೆನ್ನಾಗಿ ಲಾಭ ಬರುತ್ತೆ, ಲಾಭ ಬರಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆದಷ್ಟು ಹೋಗ್ತಾ ಹೋಗ್ತಾ ನಾವು ಅದಕ್ಕೆ ಇನ್ನ ಜಾಸ್ತಿ ಕೊಡ್ಬೇಕೆ ಹೊರತು ಕಡಿಮೆ ಕೊಟ್ರೆ ಅದು ಭೂಮಿ ಒಕ್ಕೊಳ್ಳಲ್ಲ, ಫಸಲು ಕೊಡಲ್ಲ. ಅದ್ರ ಬದಲು ಆರಾಮಾಗಿ ಕುರಿ ಗೊಬ್ಬರ, ದನ ಗೊಬ್ಬರ ಈ ತರದನ್ನ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಧ್ಯೆ ಸೀಮೆ ಗೊಬ್ಬರ ತಾಗಿಸ್ಬಾರ್ದು ಅಷ್ಟೇ. ಸೀಮೆ ಗೊಬ್ಬರ ಸಾಮಾನ್ಯವಾಗಿ ಬಳಸ್ತಾರಲ್ವಾ, ಏಲಕ್ಕಿಗೂ ಕೂಡ ಬಳಸುವಂತ ವಾಡಿಕೆ ಇದೆ? ಹೌದು, ತುಂಬಾ ಬಳಸ್ತಾರೆ, ತುಂಬಾ ಅಂದ್ರೆ ತುಂಬಾ ಬಳಸ್ತಾರೆ. ಇಲ್ಲದೆ ಹೋದ್ರೆ ಕಾಯಿ ಅಷ್ಟೊಂದು ತೆಗಿಯಕ್ ಆಗಲ್ಲ. ನಾವ್ ನೋಡಿದೀವಿ 4-5 kg ಏಲಕ್ಕಿ ಕಾಯಿ ತೆಗಿಬೇಕು ಅಂದ್ರೆ ಮಾಮೂಲಿ ಬರೀ ಕುರಿ ಗೊಬ್ಬರ ಕೊಟ್ಕೊಂಡು ತೆಗಿಯಕ್ ಆಗಲ್ಲ, ಅದಕ್ಕೋಸ್ಕರ ಬಳಸ್ತಾರೆ. ಇದ್ರ ಜೊತೆಗೆ ಅದನ್ನು ಕೂಡ ಬಳಸುವಂತದ್ದು ಇದೆ. ಹೌದು, ಆದ್ರೆ ನೀವು ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ತಾ ಇಲ್ಲ? ಇಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇಲ್ಲ. ಈಗ ಅಡಿಕೆಯಲ್ಲಿ ಅಂತರ್ ಬೆಳೆಯಾಗಿ ಏಲಕ್ಕಿಯನ್ನ ನೀವು ಬೆಳೀತಾ ಇದ್ದೀರಾ, ಅಡಿಕೆ ಬೆಳೆಯ ಮೇಲೆ ಏನಾದರೂ ಪರಿಣಾಮ ಉಂಟಾಗಿದೆಯಾ ಅದರಿಂದ? ಅಡಿಕೆ ಫಸಲು ಕಡಿಮೆ ಆಗಿಲ್ಲ, ಅಡಿಕೆ ಫಸಲು ಜಾಸ್ತಿ ಆಗಿದೆ ಇನ್ನ. ಇವಾಗ ಗೊಬ್ಬರ ಎಲ್ಲ ಏನಾಗ್ತಾ ಇದೆ ಅಂದ್ರೆ, ನಾವ್ ಏನ್ ಗೊಬ್ಬರ ಕೊಡ್ತಾ ಇದೀವೋ ಅದೆಲ್ಲ ಇನ್ನ ಏಲಕ್ಕಿ ಗಿಡದ ತರ್ಗು ಇದೆಲ್ಲ ಇನ್ನ ಜಾಸ್ತಿ ಹಾಕ್ತಾ ಇರೋದ್ರಿಂದ, ಏಲಕ್ಕಿಗೆ ಸಪರೇಟ್ ಗೊಬ್ಬರ ಹಾಕ್ತಾ ಇರೋದ್ರಿಂದ ಅಡಿಕೆನು ತಗೋತಾ ಇದೆ. ಆಮೇಲೆ ಅಡಿಕೆಗೂ ಇವಾಗ ಕೆಳ ಬುಡ ಎಲ್ಲ ಬಿಸಿಲು ಏಟಿಂದ ಪಾರಾಗ್ತಾ ಇದೆ. ಇಲ್ಲಿ ಹೋಗಿದ್ರೆ ಬಿಸಿಲೇಟ್ ಹೊಡೆದು ಹೊಡೆದು ಗೊಬ್ಬರ ಎಲ್ಲ ಸುಟ್ಟಂಗಾಗಿ ಭೂಮಿಗೆ ಹೋಗೋದ್ಕಿಂತ ಎಲ್ಲ ವೇಸ್ಟ್ ಆಗಿ ಹೋಗೋದು. ಇವಾಗ ತಂಪಾಗಿ ನಿಧಾನಕ್ಕೆ ನೀರ್ ಹೊಡೆದು ಹೊಡೆದು ಹೊಡೆದು ನಿಧಾನಕ್ಕೆ ಹೀರ್ಕೊಂಡಿರ್ಕೊಂಡು ಇವಾಗ ಅಡಿಕೆನು ಚೆನ್ನಾಗಿದೆ. ಏಲಕ್ಕಿ ಹಾಕೊಂಡ್ಮೇಲೆ ಅಡಿಕೆ ಫಸಲು ಇನ್ನ ಚೆನ್ನಾಗಾಗಿದೆ. ಈಗ ಯಾವ್ಯಾವ ತಳಿ ಇದೆ ಏಲಕ್ಕಿ ನಿಮ್ಮಲ್ಲಿ? ಏಲಕ್ಕಿ ತಳಿ ನಮ್ಮಲ್ಲಿ ಇವಾಗ ಪಾಲ್ಕುಡಿ ಅಂತ ಇದೆ, ಎಸ್ಕೆಪಿ ಇದೆ, ನೆಲ್ಲಾಣಿ ಗ್ರೀನ್ ಗೋಲ್ಡ್ ಇದೆ, ಆಮೇಲೆ ಮೂಡ್ಗೆರೆ ಇದೆ. ಸುಮಾರು 4-5 ತಳಿಯನ್ನ ಬೆಳ್ಕೊಂಡಿದ್ದೀರಿ? ಹೌದು, 4-5 ತಳಿ ಇದೆ. ರೈತರಿಗೆ ಸೂಕ್ತವಾದಂತ ತಳಿ ಯಾವ್ದು? ಅಧಿಕ ಇಳುವರಿ ಬರಂತ ನೆಲ್ಲಾಣಿ ಗ್ರೀನ್ ಗೋಲ್ಡ್ ನಾನು ಸಜೆಸ್ಟ್ ಮಾಡ್ತಾ ಇದೀವಿ. ಹೆಚ್ಚು ಇಳುವರಿ ಬರುತ್ತೆ? ಹೌದು, ತುಂಬಾ ಇಳುವರಿ ಬರುತ್ತೆ. ಆಮೇಲೆ ಇವಾಗ ಮಾರ್ಕೆಟ್ ವ್ಯಾಲ್ಯೂನು ಕೂಡ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ಅದು ಮೇಲಿನ ಪದರ ಗ್ರೀನ್ ಆಗಿ ಉಳಿಯುತ್ತೆ, ಅದಕ್ಕೋಸ್ಕರ ಅದು ಮಾರ್ಕೆಟ್ ವ್ಯಾಲ್ಯೂನು ಜಾಸ್ತಿ ಇದೆ, ಅದಕ್ಕೆ ಅದನ್ನ ಸಜೆಸ್ಟ್ ಮಾಡ್ತೆ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಬೆಳ್ಕೊಳ್ಳೋ ಹೆಚ್ಚು ಸೂಕ್ತ. ನೀವು ಕಂದು ತಂದು ಹಾಕಿದ್ರ ಗಿಡಗಳನ್ನು ತಂದು ಹಾಕಿದ್ರ ಹೇಗೆ? ನಾವು ಕಂದುಗಳನ್ನ ತಗೊಬಂದು ಹಾಕಿದೀವಿ, ನೆಲ್ಲಾಣಿ ಗ್ರೀನ್ ಗೋಲ್ಡ್ ಎಲ್ಲ ಕಂದು, ಆಮೇಲೆ ಈ ಎಸ್ಕೆಪಿ ಇದೆಲ್ಲ ನಾವು ಗಿಡ ತಂದು ಹಾಕಿದ್ವಿ. ಕಂದನ್ ಹಾಕೊಳ್ಳೋದು ಒಳ್ಳೇದು, ಗಿಡಗಳನ್ನ ತಂದು ಹಾಕೊಳ್ಳೋದು ಒಳ್ಳೇದು? ಕಂದು ಹಾಕೋದು ಒಳ್ಳೇದು, ನಾವು ಗಿಡ ಕೊಡ್ತಾ ಇರೋದ್ರಿಂದ 2 ಮರಿ ಕಂದಿರುತ್ತೆ. ನೀವು ತಗೊಂಡೋಗಿ ಮೊದ್ಲೇ ಭೂಮಿನೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಜೂನ್ ಜುಲೈ ಅಥವಾ ಮಳೆಗಾಲದಲ್ಲಿ ಒಟ್ಟಿನಲ್ಲಿ ಯಾವಾಗ್ಲೇ ಆದ್ರೂ ಪ್ಲಾಂಟೇಶನ್ ಮಾಡಿ 2 ವರ್ಷಕ್ಕೆ ಚೆನ್ನಾಗಿ ಫಸಲು ಬರಂತ. ನಾವು ಇಲ್ಲಿ ತನಕ ಗಿಡ 1 ವರ್ಷಕ್ಕೊಂದು 6-7 ಸಾವಿರ ಕಂದು ಮಾರಾಟ ಮಾಡ್ತಾ ಇದೀವಿ, ಚೆನ್ನಾಗಿ ಲಾಭನೂ ಕಾಣ್ತಾ ಇದೀವಿ. ತಗೊಂಡೋಗಿ ಹಾಕಿದವರು ಆಗ್ಲೇ ಇವಾಗ ಫಸಲು ತೆಗೆದು ಅವರು ಲಾಭ ಕಾಣ್ತಾ ಇದ್ದಾರೆ. ಕಂದು ತಾಂಡೋಗ ಹಾಕಿದ್ರೆ 2 ವರ್ಷಕ್ಕೆಲ್ಲ ಫಸಲು ಬಂದ್ಬಿಡುತ್ತೆ? ಹೌದು, 2 ವರ್ಷಕ್ಕೆ ಫಸಲು ಬರುತ್ತೆ. ನಾವು ಮಾಮೂಲಿ ಬೀಜದಿಂದ ಬಿಡಿಸಿರ್ತಕ್ಕಂಥ ಸಸಿದ್ದು 2 ವರ್ಷಕ್ಕೆ ಬರುತ್ತೆ, ಆದ್ರೆ ಈ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಬೀಜದಿಂದ ಹಾಕಿರೋದು ಹಾಕ್ಬಾರ್ದು, ಅದು ಫಸಲು ಕಡಿಮೆ, ತುಂಬಾ ಚಿಕ್ಕ ಚಿಕ್ಕ ಕಾಯಿ ಬರುತ್ತೆ. ಚೆನ್ನಾಗಿ ಬರಲ್ಲ ಕಾಯಿ, 7mm 8mm ಎಲ್ಲ ಬರಲ್ಲ, 3mm 4mm ಗೆ ಇದಾಗುತ್ತೆ ಅದೆಲ್ಲ. ಕಂದ ಹಾಕುವಂತದ್ದು ಹೆಚ್ಚು ಒಳ್ಳೇದು. ಕಂದ ಹಾಕುವಂತದ್ದು ಏನಂದ್ರೆ ಆ ಮದರ್ ಪ್ಲಾಂಟಿನ ಗುಣನೇ ಹೊತ್ಕೊಂಡು ಬಂದಿರುತ್ತೆ, ಅದು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡಿದ್ರೆ ಅದು 7mm 8mm ತನಕ ಬರುತ್ತೆ. ಅದು ನಾಟಿಗೆ ಬಳಕೆ ಮಾಡ್ತಕ್ಕಂತ ಕಂದು ಹೇಗಿರ್ಬೇಕು? ಅದು ಹೊಸದಾಗಿ ಅಕ್ಕಪಕ್ಕದಲ್ಲಿ 2 ಮೊಳಕೆ ಹೊಡೆದಿರ್ತಂತದ್ದಾಗ್ಬೇಕು. ಆಮೇಲೆ ಗಿಡ ಯಾವ್ದು ಒಣಗಿರ್ಬಾರ್ದು, ಒಣತರ್ಗಿರ್ಬಾರ್ದು, ಕ್ಲೀನ್ ಆಗಿರ್ಬೇಕು, ಆ ತರದ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಒಂದು ಪ್ರಧಾನವಾಗಿರೋಂತ ಗಿಡದ ಜೊತೆಗೆ ಒಂದು 2 ಮರಿಗಳಿರ್ಬೇಕು, ಅಂತದನ್ನ ಆಯ್ಕೆ ಮಾಡಿ ತಂದು ಹಾಕುವಂತದ್ದು ಹೆಚ್ಚು ಸೂಕ್ತ ಅಂತೀರಿ? ಹೌದು. ನಾಟಿ ಮಾಡ್ಲಿಕ್ಕೆ ಗುಂಡಿ ಹೇಗೆ ಮಾಡ್ಕೋಬೇಕು, ಎಷ್ಟಡಿ ಆಳ ಇರಬೇಕು, ಎಷ್ಟಡಿ ಅಗಲ ಇರಬೇಕು? 1.5 ಆಳ 1.5 ಅಗಲ ಇರಬೇಕು. ಪೂರ್ತಿ ಆಳ ತೆಗೆಸ್ಕೊಂಡು ಬಿಸಿಲಲ್ಲಿರ್ತಕ್ಕಂಥ ಮಣ್ಣನ್ನ ಮತ್ತೆ ಗುಂಡಿ ಭರ್ತಿ ಮಾಡಿಸಿ ಅದಕ್ಕೆ ದನಿನ ಗೊಬ್ಬರ ನಾನು ಸಜೆಸ್ಟ್ ಮಾಡೋದು, ಯಾಕೆಂದ್ರೆ ದನಿನ ಗೊಬ್ಬರದಲ್ಲಿ ಹುಳುಗಳು ಉತ್ಪತ್ತಿ ಜಾಸ್ತಿ ಇರುತ್ತೆ. ಕುರಿ ಗೊಬ್ಬರ ಆದ್ರೆ ಒಳ್ಳೇದು, ಕುರಿ ಗೊಬ್ಬರನ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಇವಾಗ ಮುಂದಿನ ತಿಂಗಳು ಹಾಕ್ತೀವಿ ಅಂದ್ರೆ 1 ತಿಂಗಳು ಮುಂಚೆನೆ ಹಾಕಿ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗೂಟುಗಳನ್ನ 1-7 ಅಡಿ ಗೂಟುಗಳನ್ನ ರೆಡಿ ಮಾಡ್ಕೊಂಡು, ಆಟಿಕೆದ ಬೇದಾಗಿರ್ಬೋದು, ಮರ ಸವರ್ಸಿದ್ದು ಇದಾಗಿರ್ಬೋದು, ಯಾವ್ದಾದ್ರು ಆಯ್ತು ರೆಡಿ ಮಾಡ್ಕೊಂಡು ಎಲ್ಲ ನೆಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಹತ್ರನೇ ಸಿಗುತ್ತೆ ಕಂದನ್ನ ತಗೊಂಡೋಗಿ ನಾಟಿ ಮಾಡೋದೆಲ್ಲ ನಾವೇ ಇಲ್ಲಿ ಹೇಳ್ಕೊಡ್ತೀವಿ ಹೇಗೆ ಮಾಡೋದು ಏನೇನು ಅಂತ. ನಾಟಿ ಮಾಡ್ಕೊಂಡು ಗಳಗಳನ್ನ ಯಾಕೆ ಬಳಸ್ಬೇಕು? ಗಾಳಿಗೆ ಇಲ್ದೆ ಹೋದ್ರೆ ಬೆಳಕಾಡುತ್ತೆ, ತುಂಬಾ 10-11 ಅಡಿ ಇರುತ್ತೆ ಕಂದುಗಳು, ಅದು ಹಾಗೆ ನೆಟ್ರೆ ಗಾಳಿಗೆ ಬೆಳಕಾಗಿ ಬಿದ್ದು ಹೋಗ್ಬಿಡುತ್ತೆ, ಆಮೇಲೆ ಬೇರೆ ಹೊಡೆಯಲ್ಲ. ಬಳ್ಕೊಳ್ಳೋದ್ರಿಂದ ಬೇರೆ ಹೊಡೆಯಲ್ಲ ಯಾಕೆಂದ್ರೆ ಲೂಸ್ ಆಗಿರುತ್ತಲ್ಲ, ಆ ಕಡೆ ಈ ಕಡೆ ಆಡಿ ಆಡಿ ಆಡಿ ಲೂಸ್ ಆಗಿರುತ್ತೆ, ಅವಾಗ ಅದಿದಾಗಲ್ಲ. ಅದಕ್ಕೋಸ್ಕರ ಕಟ್ಟಿದ್ರೆ ಆ ಕಡೆ ಈ ಕಡೆ ಬಳ್ಕಾಡಲ್ಲ, ಚೆನ್ನಾಗಿ ಕೂತಿರುತ್ತೆ, ಬೇರೆ ಹೊಡೆಯಕ್ಕೆ ಚೆನ್ನಾಗಿ. ಈ ಗಿಡದ ನೆರವು ಎಷ್ಟು ದಿವಸ ಬೇಕಾಗುತ್ತೆ ಗಿಡಕ್ಕೆ? 2 ತಿಂಗಳು ಬೇಕೇ ಬೇಕು. 2 ತಿಂಗಳು ಬೇಕೇ ಬೇಕಾಗುತ್ತೆ. ಅದು ಮರಿ ಕಂದುಗಳ ಜೊತೆಗೆ ಇನ್ನ 2 ಮರಿ ಕಂದುಗಳು ಅದೇ ಟೈಮಲ್ಲಿ ಹೊಡೆಯುತ್ತೆ. ಅದೆಲ್ಲ ಒಂದು 4-5 ಕಂದ ಆಗೋ ತನಕ ಇದ್ರೆ ಒಳ್ಳೇದು. ನೆರಳು ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ? ನೆರಳು ಒಂದು 60-70% ನೆರಳು ಇದ್ರೆ ತುಂಬಾ ಒಳ್ಳೇದು. ಸಾಮಾನ್ಯವಾಗಿ ಏನೇನು ರೋಗ ಮತ್ತೆ ಕೀಟಗಳು ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ಇದಕ್ಕೆ? ಫಂಗಿಸೈಡ್ಸ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಅದಕ್ಕೆ ಫಂಗಿಸೈಡ್ ಗೆಲ್ಲ ಇವಾಗ ಕೆಮಿಕಲ್ಸ್ ಫಸ್ಟ್ ಒಂದು 2 ವರ್ಷ ಸ್ಪ್ರೇ ಮಾಡ್ಬೇಕಾಗುತ್ತೆ. ಅದು ನಾವು ಬೇರೆ ಕಡೆಯಿಂದ ತಂದಿರ್ತೀವಲ್ಲ ಗಿಡಗಳು, ಅಲ್ಲಿ ಆಗ್ಲೇ ಅವರು ಸ್ಪ್ರೇ ಕೊಟ್ಟು ಕೊಟ್ಟು ಎಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ನಾವು 1-2 ವರ್ಷ ತಂದು ಹೊಡಿಬೇಕು. ಆಮೇಲೆ ನಿಧಾನಕ್ಕೆ ಸಡನ್ ಆಗಿ ಬಿಟ್ರೆ ಕಂದು ಉಳಿಯಲ್ಲ, ನಿಧಾನಕ್ಕೆ ಬಿಟ್ಕೊಂಡು ಬಂದ್ರೆ ಆ ಕಂದಗಳಿಗೆ ಯಾವುದೇ ಔಷಧಿ ಕೊಡ್ದಲೆ ಉಳಿಸ್ಕೊಂತದಿದೆ. ಈಗ ನಿಮ್ಗೆ ಏನು ಸಮಸ್ಯೆ ಇಲ್ವಾ ರೋಗದ್ದು ಕೀಟದ್ದು? ಇಲ್ಲ, ಫಸ್ಟ್ ಒಂದ್ 2 ವರ್ಷ ಇತ್ತು, ಇವಾಗ ಯಾವ್ದು ಇಲ್ಲ. ಫಸ್ಟ್ ಎಲ್ಲ ತಂದಾಗ ಅದಕ್ಕೆ ಎಲೆ ರೋಗ, ಆಮೇಲೆ ಕಂದು ಕಾಂಡ ಕೊರಿಯುವಂತದ್ದು, ಆಮೇಲೆ ಕೊಳೆ ರೋಗದ್ದೆಲ್ಲ ಏನೇನೋ ಸುಮಾರು ಇತ್ತು ನಾವು ಕಂದು ತಂದಾಗ. ಇವಾಗ ಅದೆಲ್ಲ ಏನು ಇಲ್ಲದೆ ಚೆನ್ನಾಗಿದೆ ಗಿಡಗಳು. ಈಗ ರೋಗ ಮತ್ತೆ ಕೀಟ ಬಂದ ಸಂದರ್ಭದಲ್ಲಿ ಹೇಗೆ ಅದರ ನಿರ್ವಹಣೆ ಮಾಡಿದ್ರಿ? ಇಲ್ಲ, ನಾವು ಪಾಲಿನೇಷನ್ ಆಗಿ ಕಾಯಿ ಕುಯ್ಯೋಕ್ಕೂ 15 ದಿವಸ ಮುಂಚೆ, 1 ತಿಂಗಳು ಮುಂಚೆ ಒಂದು ಕಾಯಿನ ಈ ಅಳಲ್ ತಿನ್ನೋ ಕಾಟ ಜಾಸ್ತಿ ಇದೆ, ಅಳಲ್ಲೆಲ್ಲ ತುಂಬಾ ತಿನ್ನುತ್ತೆ. ಅದಕ್ಕೋಸ್ಕರ ಒಂದು ಮಧ್ಯ ಒಂದು ಬೇವಿನ ಎಣ್ಣೆದಾಗಿರ್ಬೋದು ಅಥವಾ ಬೇರೆ ಬೇರೆ ಅದನ್ನ ಸ್ಪ್ರೇಗೆ ಅಂತ ಬಳಸ್ತಾ ಇದೀವಿ. ಇನ್ನು ಅದನ್ನ ಬಿಟ್ಬಿಟ್ಟು ಇವಾಗ ಇನ್ಯಾವುದು ಇನ್ನು ಮಾಮೂಲಿ ತಿಂಗಳ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದು ನಮ್ಮ ಅನುವಾಗಿ ಹೊಡಿತಾ ಇದೀವಿ. ಇನ್ನು ಅದನ್ನ ಬಿಟ್ಟು ಇವಾಗ ಮಧ್ಯ ಇನ್ಯಾವುದು ಕೊಡ್ತಾ ಇಲ್ಲ. ಏನು ತೊಂದರೆ ಆಗೋದಿಲ್ಲ? ಇಲ್ಲ, ಇವಾಗ ಯಾವ್ದು ಇನ್ನೇನು ಬಳಸ್ತಾನೆ ಇಲ್ಲ. ಕಂದಿನ ಮಾರಾಟವನ್ನ ಎಷ್ಟು ದಿವಸದಿಂದ ಮಾಡ್ತಾ ಇದ್ರಿ? ನಾವು ಲಾಸ್ಟ್ ಇಯರ್ ಶುರು ಮಾಡಿದ್ದು, ಲಾಸ್ಟ್ ಇಯರ್ 600 ಗಿಡ ಮಾರಿದ್ವಿ. ಈ ವರ್ಷ 7-8 ಸಾವಿರ ಕಂದು ಸೇಲ್ ಆಗಿದೆ. ಮುಂದಿನ ವರ್ಷಕ್ಕೆ ಅಂತ ಇವಾಗಲೇ 2,000 ಕಂದಿಗೆ ಅಡ್ವಾನ್ಸ್ ಬಂದಾಗಿದೆ. ವರ್ಷಕ್ಕೊಂದು ಏನಿಲ್ಲದೆ ಹೋದ್ರೂ 7-8 ಸಾವಿರ ಕಂದು ಮಾರಾಟ ಮಾಡ್ತಾ ಇದೀವಿ. ಕಂದುಗಳನ್ನ ಹೇಗೆ ತೆಗೆಯುವಂತದ್ದು? ಕಂದುಗಳನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ, ಆರಿಸ್ತೀವಿ. ಯಾವ ಯಾವ ಕಂದು ಚೆನ್ನಾಗಿದೆಯೋ ಆ ಕಂದುಗಳನ್ನ ಆರಿಸಿ ಆರಿಸಿ ತೆಗೆದು ಕೊಡ್ತೀವಿ. ಒಂದೊಂದು ಗಿಡದಲ್ಲಿ ಎಷ್ಟು ಕಂದು ತೆಗಿಬಹುದು? ಕಂದು ಮಾರಾಟಕ್ಕೆ ಅಂತಾನೆ ಸಪರೇಟ್ ಬೆಳ್ಕೊಂಡಿದೀವಿ ನಾವು. ಅದಕ್ಕೆ ಸಪರೇಟ್ ಬೆಳ್ಕೊಂಡಿರೋದ್ರಿಂದ 2 ವರ್ಷಕ್ಕೆ ಬಂದಿರುತ್ತೆ. ನಾವು ಅದ್ರ ಪೂರ್ತಿ ಗುಣಿನೇ ಖಾಲಿ ಮಾಡ್ತೀವಿ. ಅದು ಸಪರೇಟ್ ಆಗಿ ಅದಕ್ಕೆ ಅಂತಾನೆ ಸಪರೇಟ್ ಬೆಳೆಸ್ತಾ ಇರೋದ್ರಿಂದ ನಾವು ಪೂರ್ತಿ ಅದನ್ನೇ ತೆಗೆದ್ಬಿಟ್ಟು ಕೊಟ್ಬಿಡ್ತೀವಿ. ನಮಗೆ ಏನಿಲ್ಲದೆ ಆದ್ರೂ 1-2 ವರ್ಷಕ್ಕೆ ಅದರಲ್ಲಿ ಚೆನ್ನಾಗಿ 60-70 ಕಂದು ಸಿಗುತ್ತೆ. ಒಂದು ಗುಣಿಯಲ್ಲಿ 60-70 ಕಂದು ಸಿಗುತ್ತೆ. ಅದನ್ನ ಪೂರ್ಣ ತೆಗ್ದೇ ಬಿಡ್ತೀರಿ? ಹೌದು, ಪೂರ್ತಿ ತೆಗ್ದೇ ಬಿಡ್ತೀವಿ. ಮತ್ತಲ್ಲಿ ಮತ್ತೆ ರೀಪ್ಲಾಂಟ್ ಮಾಡ್ಬೇಕಾ ಹೇಗೆ? ಇನ್ ಮತ್ತೆ ಆ ಜಾಗದಲ್ಲಿ ಮಾಡಲ್ಲ, ನಮಗ್ ಇನ್ನ ಬೇರೆ ಜಾಗ ಇರೋದ್ರಿಂದ ನಾವು ಬೇರೆ ಕಡೆ ಮಾಡ್ಕೊಂಡಿರ್ತೀವಿ. ಮತ್ತೆ ಇನ್ನ 1 ವರ್ಷ ಪೂರ್ತಿ ಅದನ್ನ ಹಾಗೆ ಬಿಟ್ಟು ಅಲ್ಲಿ ಮತ್ತೆ ಗೊಬ್ಬರ ಇದು ಎಲ್ಲ ಹಾಕಿ ಮಣ್ಣಲ್ಲಿ ಹಾಗೆ ಬಿಟ್ಟು ಮತ್ತೆ ಮುಂದಿನ ವರ್ಷಕ್ಕೆ ರೀಪ್ಲಾಂಟ್ ಮಾಡ್ತೀವಿ. ಕಳೆದ ವರ್ಷ ಎಷ್ಟು ಕಂದು ಮಾರಾಟ ಮಾಡಿದ್ರಿ? ಕಳೆದ ವರ್ಷ 6,000 ಕಂದು ಮಾರಿದೀವಿ. ಯಾರು ತಗೊಂಡು ಹೋಗ್ತಾರೆ ಇಲ್ಲಿಗೆ ಬಂದು? ನಮ್ದು ಹೊರಗಡೆ ಮಾರ್ಕೆಟಿಂಗ್, ನಮ್ದೇ ಆದಂತ ಸ್ವಂತ ಒಂದು ವೆಬ್ಸೈಟ್ ಇದೆ, ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ಜನ ಹೊರಗಡೆಯಿಂದ ಬರ್ತಾರೆ. ಇವಾಗ ಆಲ್ ಓವರ್ ಕರ್ನಾಟಕದಿಂದಾನೆ ಬರ್ತಾ ಇದಾರೆ, ಆಲ್ ಓವರ್ ಇಂಡಿಯಾಯಿಂದ ಆರ್ಡರ್ಸ್ ಬರ್ತಾ ಇದೆ. ಬಟ್ ನಾನು ತಗೋತಾ ಇಲ್ಲ ಅದನ್ನ, ಆಲ್ ಓವರ್ ಇಂಡಿಯಾಯಿಂದ ತಗೊಂಡ್ರೆ ಒಂದ್ ಸ್ವಲ್ಪ ನಂಗೂ ಬರ್ಡನ್ ಆಗುತ್ತೆ ಇನ್ನ ಸ್ಟಾರ್ಟಿಂಗ್ ಆದ್ರಿಂದ ಅಂತ ಇವಾಗ ಬರೀ ಕರ್ನಾಟಕದಿಂದ ಮಾತ್ರ ತಗೋತಾ ಇದೀವಿ. ಹೇಗೆ ಕಳ್ಸಿಕೊಡ್ತೀರ ಕಂದುಗಳನ್ನ? ಇಲ್ಲ, ಕಳಿಸ್ಕೊಡೋಂಥದ್ದು ಇನ್ನೂ ನಾವು ಶುರು ಮಾಡಿಲ್ಲ. ಇವಾಗ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಇಯರಿಂದ. ಈ ವರ್ಷ ಅಲ್ಲ, ಬರೀ ಅವರೇ ಬಂದು ಸ್ವಂತ ಅವ್ರ ಪಿಕಪ್ ಗಾಡಿಲೇ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಮಣ್ಣಿನ ಸಮೇತ ತೆಗಿಬೇಕಾ ಕಂದು ಹೇಗೆ? ಮಣ್ಣಿನ ಸಮೇತ ತೆಗಿಯಲ್ಲ, ಮೇಲ್ಮೇಲೆ ಕಂದುಗಳು ಬಂದಿರುತ್ತೆ. ನಾವು ಗಿಡ 1.5 ಅಡಿ ಆಳಕ್ಕೆ ನಾವೇನ್ ಮಾಮೂಲಿ ನಾಟಿ ಮಾಡ್ತೀವಲ್ಲ ಆತರ, ಇದು ಗಿಡ ಸೇಲ್ ಮಾಡೋದಾದ್ರೆ ಗಿಡನ ಆತರ ನಾಟಿ ಮಾಡ್ಕೊಳ್ಳಲ್ಲ, ಒಂಚೂರು ಮೇಲೇನೆ ನಾಟಿ ಮಾಡಿರ್ತೀವಿ. ಸುಮ್ಮನೆ ಹಿಂಗ್ ಮೇಲೆ ತೆಗೆದ ತಕ್ಷಣ ಬರೋಂತ ಆತರ ರೆಡಿ ಮಾಡ್ಕೊಂಡಿರ್ತೀವಿ. ಅದನ್ನ ತೆಗೆದು ತೆಗೆದು ಹಾಗೆ ಮಣ್ಣು ಸಮೇತ ಇರಲ್ಲ, ಮಣ್ಣಿರಲ್ಲ, ಬರೀ ಬೇರೆ ಇರುತ್ತೆ. ಇವತ್ತು ಗಿಡ ತಗೊಂಡೋದ್ರೆ ಆದಷ್ಟು ಇವತ್ತು ನಾಟಿ ಮಾಡ್ಕೋಬೇಕು, ಇಲ್ಲದೆ ನಾಳೆ ನಾಟಿ ಮಾಡ್ಕೋಬೇಕು. ಈಗ ಕಂದು ಬೇಕು ಅನ್ನೋರ್ಗೆ, ಕಂದನ್ನ ತೆಗೆದುಕೊಂಡು ಹೋಗ್ತಕ್ಕಂಥವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಚೆನ್ನಾಗಿ ನೆರಳಿರೋರು, ನೀರಿರೋರು ಏಲಕ್ಕಿ ಮಾಡ್ಬೋದು. ಅತಿ ಮಾಡ್ಕೊಳ್ದೆ ಹೋದ್ರು ಇವಾಗ 100-300 ಗಿಡ ಮಾಡ್ಕೊಂಡ್ರೆ ಏನ್ ಅಷ್ಟು ಬರ್ಡನ್ ಆಗಲ್ಲ, ಮಾಡ್ಬೋದು. ಯಾವ ಸಂದರ್ಭದಲ್ಲಿ ನಾಟಿ ಮಾಡ್ಕೊಳ್ಳೋದು ಸೂಕ್ತ ಅಂತೀರಿ? ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಏಲಕ್ಕಿದು ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಕುಯ್ದಂತ ಏಲಕ್ಕಿಯನ್ನ ಚೆನ್ನಾಗಿ ಹದವಾಗಿ ಒಣಗಿಸ್ಬೇಕು. ನೀವು ಹೇಗೆ ಒಣಗಿಸ್ತಾ ಇದ್ದೀರಿ? ಹಾ, ನಾವು ಸೋಲಾರ್ ಇಂದಾನೇ ರನ್ ಆಗುವಂತ ಒಂದು ರೂಮ್ ಹೀಟರ್ ಮಾಡ್ಕೊಂಡಿದೀವಿ, ಅದರಲ್ಲಿ ಒಣಗಿಸ್ತಾ ಇದೀವಿ. ಏನಾದ್ರದ್ದು ವಿಶೇಷ ಸೋಲಾರಿಂದ ಹೇಗೆ ಅದು ಹೀಟ್ ಆಗುತ್ತೆ? ನಾವು ಮನೆಗೆಲ್ಲ ಪೂರ್ತಿ ಸೋಲಾರ್ ಕನೆಕ್ಷನ್ ಇರೋದು, ಹೀಟರ್ಗೂ ಕೂಡ ಅದರಲ್ಲಿ AIH ಪಾಯಿಂಟ್ ಮಾಡ್ಕೊಂಡು ಅದರಲ್ಲೇ ಓಡೋಗೆ ರನ್ ಮಾಡೋಕೆ ಮಾಡ್ಕೊಟ್ಟಿದ್ದಾರೆ ನಮ್ಮ. ಅದಕ್ಕೇನು ವಿದ್ಯುತ್ ಬಳಕೆ ಆಗ್ತಾ ಇಲ್ಲ? ಇಲ್ಲ, ವಿದ್ಯುತ್ ಬಳಕೆ ಅಂದ್ರೆ ಅದು ವಿದ್ಯುತ್ ಬಳಕೆ ಹೋದ್ರೆ ನಮ್ದು ರೂಮ್ ಹೀಟರ್ ತುಂಬಾ ಎಳಿಯುತ್ತೆ ವಿದ್ಯುತ್. ಅದಕ್ಕೋಸ್ಕರ ಬರೀ ನಾವು ಇವಾಗ ಸೋಲಾರ್ ಇಂದಾನೆ, ಹೋದರ್ಷ ಎಲ್ಲ ಜಾಸ್ತಿ ಇರ್ಲಿಲ್ಲ, ಏಲಕ್ಕಿ ತುಂಬಾ ಕಡಿಮೆ ಇತ್ತು, ಅವಾಗ ವಿದ್ಯುತ್ ಇಂದಾನೆ ಮಾಡ್ಕೊಂಡ್ವಿ, ಅದೇನು ಇದಾಗ್ಲಿಲ್ಲ. ಈ ವರ್ಷ ಎಲ್ಲ ಸೋಲಾರ್ ಅಲ್ಲೇ ಅಂದ್ರೆ ಒಂದು ಸುಮಾರು ಇದರಿಂದಾನೆ ಸೋಲಾರ್ ಅಲ್ಲೇ ಬಳಸ್ತಾ ಇದೀವಿ. ಈಗ ಒಂದು ಸಾರಿಗೆ ಎಷ್ಟು KG ಏಲಕ್ಕಿಯನ್ನ ಒಣಗಿಸಬಹುದು? ಅದರಲ್ಲಿ ನಾವು ಫಸ್ಟ್ ಒಂದನ್ನ ತರಿಸ್ಕೊಂಡಿದ್ವಿ, ಅದರಲ್ಲಿ ನಾವು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ವಿ ಆ ಡ್ರೈಯರ್ ನ. ಅದು ಹೇಗೆ ಒಂದು ಬಾಕ್ಸ್, ಅದ್ರಲ್ಲಿ ರೂಮ್ ಹೀಟರ್ ಇಟ್ಟು ಓಡಿಸೋಂಥದ್ದು. ಅದರಲ್ಲಿ ಒಂದು ಒಂದ್ ಸತಿಗೆ ಒಂದು 10 KG ಒಣಗಿಸಿದ್ರೆ ಹೆಚ್ಚು. ಇವಾಗ ನಮ್ಮ ತಂದೆಯವರ ವೆಲ್ಡಿಂಗ್ ಎಲ್ಲ ಮಾಡಿ ಮಾಡಿರೋದ್ರಿಂದ ಒಂದು ತಂದೆನೆ ಮಾಡಿಕೊಟ್ಟಿದ್ದ ಡ್ರೈಯರ್ ನ. ಅದರಲ್ಲಿ ಒಂದು ಸತಿಗೆ ಒಂದು 50-60 KG ಏಲಕ್ಕಿ ಒಣಗಿಸಬಹುದು. ಒಂದ್ ಸಾರಿ ಕೊಯ್ಲು ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮ್ಗೆ? ನಮಗೆ ದಿವಸ 5 ಜನ ಕುಯ್ಯೋದ್ರಿಂದ ಒಂದು ದಿವಸಕ್ಕೆ ಒಂದ್ 40 KG ಕುಯ್ತಾರೆ. ಒಂದ್ ಸಾರಿಗೆ ಅದನ್ನ ಒಣಗಿಸಬಹುದು. ಹಾ ಹೌದು. ಎಷ್ಟು ಗಂಟೆಗಳ ಕಾಲ ಒಣಗಿಸಬೇಕಾಗುತ್ತೆ? ಬೆಳಗ್ಗೆಯಿಂದ ಸಂಜೆ ತನಕ ಓಡಿಸೋದ್ರಿಂದ ಒಂದು ಇವತ್ತು ನಾಳೆ 2 ದಿವಸ ತಗೊಳುತ್ತೆ. ಒಂದು ದಿವಸ ಕುಯ್ದಿದ್ದು 2 ದಿವಸ ತಗೊಳುತ್ತೆ ಒಣಗೋಕೆ. 2 ದಿವಸದಲ್ಲಿ ಸಂಪೂರ್ಣವಾಗಿ ಒಣಗ್ಬಿಡುತ್ತೆ? ಹೌದು, ಅದು ಬಿಸಿಲಿದ್ರೆ ಚೆನ್ನಾಗಿ, ಸೋಲಾರ್ಗೆ ಪವರ್ ಇದ್ರೆ ಚೆನ್ನಾಗಿ ಒಣಗುತ್ತೆ, ಇಲ್ಲದೆ ಹೋದ್ರೆ ಟೈಮ್ ತಗೊಳುತ್ತೆ. ಈ ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ವಾ ಅದು? ಇಲ್ಲ, ಮಳೆಗಾಲದಲ್ಲಿ ಸಮಸ್ಯೆ ಆಗಲ್ಲ, ಯಾಕೆಂದ್ರೆ ಆ ಟೈಮಲ್ಲಿ ಇವಾಗ ಎಷ್ಟು ಬೆಳಕು ಬೇಕೋ ಅಷ್ಟು ಸಾಕು, ಅತಿ ಬೆಳಕು ಏನ್ ಬೇಕಾಗಿಲ್ಲ. ಇವಾಗ ಮೋಟರ್ ಎತ್ತೋದು ಅದಕ್ಕೆಲ್ಲ ಆದ್ರೆ ತುಂಬಾ ಬೆಳಕು ಬೇಕು, ತುಂಬಾ ಇದು, ಇದಕ್ಕೇನು ಅಷ್ಟು ಬೇಕಾಗಲ್ಲ. ಸ್ವಲ್ಪ ಬೆಳಕಿದ್ರು ಕೂಡ ಸಾಕು, ಅದು ಕೆಲಸ ಮಾಡುತ್ತೆ. ಹೌದು. ಈಗ ಒಣಗಿಸಿದಂತ ಏಲಕ್ಕಿಯನ್ನ ಹೇಗೆ ಸಂಗ್ರಹಣೆ ಮಾಡಿಡ್ತೀರಿ? ಅದಕ್ಕೆ ಆದಂತ ಪ್ಲಾಸ್ಟಿಕ್ ಕವರ್ಸ್ ಬರುತ್ತೆ, ಅದನ್ನ ತಗೊಂಡು ಅದರಲ್ಲಿ ಶೇಖರಣೆ ಮಾಡಿಟ್ರೆ ಆರಾಮಾಗಿ 3-4 ವರ್ಷ ಶೇಖರಣೆ ಮಾಡಬಹುದು, ಏನ್ ತೊಂದರೆ ಇಲ್ಲ. ಏನು ಆರೋಮ ಏನು ಹಾಳಾಗಲ್ವಾ? ಇಲ್ಲ ಇಲ್ಲ, ಅದೇನು ಕ್ವಾಲಿಟಿ ಏನು ಹೋಗಲ್ಲ. ಏಲಕ್ಕಿ ಮಾರಾಟ ಎಲ್ಲಿ ಮಾಡ್ತಾ ಇದ್ರಿ? ಏಲಕ್ಕಿ ಮಾರಾಟ ಒಂದ್ ಸ್ವಲ್ಪ ಜನ ಬೇಕರಿ ಅವರೆಲ್ಲ ಬಂದಿಲ್ಲೇ ತಗೊಂಡು ಹೋಗ್ತಾ ಇದಾರೆ. ಇನ್ನು ಉಳಿದಿದ್ದನ್ನೆಲ್ಲ ಸ್ವಲ್ಪ ವೆಬ್ಸೈಟ್ ಮಾರ್ಕೆಟಿಂಗ್ ಇದ್ರಲ್ಲೇ ಮಾರಾಟ ಮಾಡ್ತಾ ಇದೀವಿ ಒಂದ್ ಸ್ವಲ್ಪ, ಅದು ಅಷ್ಟೇನ್ ಇನ್ನ ಇದಾಗಿಲ್ಲ. ಇವಾಗ ಉಳಿದಿದ್ದನ್ನೆಲ್ಲ ಇಲ್ಲಿ ಸಕಲೇಶ್ಪುರ ಮಾರ್ಕೆಟ್ ಮಂಡಿಗೆ ಬಿಡ್ತಾ ಇದೀವಿ. ಸಕಲೇಶ್ಪುರನೇ ಹತ್ರದಲ್ಲಿರುವಂತ ಮಾರ್ಕೆಟ್? ಹೌದು. ನಿಮ್ಮ ವೆಬ್ಸೈಟ್ ಹೆಸರೇನು? NVS ಅಗ್ರಿ ಪ್ರಾಡಕ್ಟ್ಸ್ ಅಂತ ಇದೆ. ಏನೇನ್ ಸಿಗುತ್ತೆ ಅದರಲ್ಲಿ? ಅದರಲ್ಲಿ ಏಲಕ್ಕಿ ಕಂದು, ಆಮೇಲೆ ಅಡಿಕೆ ಸಸಿ ಎಲ್ಲ ಏನಾದ್ರೂ ಮುಂಚೆನೆ ಅಡ್ವಾನ್ಸ್ ಮಾಡಿದ್ರೆ ಅಡಿಕೆ ಸಸಿ 1 ವರ್ಷದ ಸಿಗುತ್ತೆ. ಆಮೇಲೆ ಗೋಟು, ನಮ್ಮ ಅಡಿಕೆ ಗೋಟು ಅದರಲ್ಲೇ ಸಿಗುತ್ತೆ. ಏಲಕ್ಕಿ ಕಾಯಿ ಸಿಗುತ್ತೆ, ಮೆಣಸು ಸಿಗುತ್ತೆ, ಈ ವರ್ಷದಿಂದ ಮೆಣಸು ಗಿಡಗಳು ಸಿಗುತ್ತೆ. ಅಡಿಕೆ ನರ್ಸರಿನೂ ಕೂಡ ಮಾಡ್ತೀರಿ? ಅಡಿಕೆ ನರ್ಸರಿ ಅಂದ್ರೆ ಇವಾಗ ಮುಂಚೆನೆ ಹೇಳಿ ಅಡ್ವಾನ್ಸ್ ಮಾಡಿದ್ರೆ ಮಾತ್ರ ಮಾಡ್ತಾ ಇದೀವಿ. ಹಿಂದೆ ತುಂಬಾ ಜಾಸ್ತಿ ಮಾಡ್ತಾ ಇದ್ರು ತಂದೆಯವರು, ಅದು ಆರ್ಡರ್ಸ್ ಕೊಟ್ಟು ಬರ್ದಲೇ ಅಡ್ವಾನ್ಸ್ ಮಾಡ್ದಲೇ ಬೇಕು ಬೇಕು ಅಂತ ಹೇಳ್ಬಿಟ್ಟು ಬರ್ದಲೇ ಸುಮ್ನೆ ಇದ್ ಮಾಡಂತದ್ದೆಲ್ಲ ತುಂಬಾ ಆಗಿದೆ. ಅದಕ್ಕೋಸ್ಕರ ಇವಾಗ ಆ ತರದನ್ನೆಲ್ಲ ಬಿಟ್ಟು ಅಡ್ವಾನ್ಸ್ ಮಾಡಿದವ್ರಿಗೆ ಮಾತ್ರ ಗಿಡ ಬಿಡಿಸ್ಕೊಡೋದು ಆ ತರದ್ ಮಾಡ್ತಾ ಇದೀವಿ. ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ ಶ್ರೀರಾಮ್ ನಿಮ್ ತಲೆಯಲ್ಲಿ? ತುಂಬಾ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮೆಣಸಿನಿಂದಾಗಿರ್ಬೋದು, ಏಲಕ್ಕಿದಾಗಿರ್ಬೋದು, ಬೇರೆ ಬೇರೆ ತರದ ಗಿಡಗಳನ್ನ ಸೆಲ್ ಮಾಡುವಂತದಾಗಿರ್ಬೋದು, ಇದೆ, ಇದನ್ನೆಲ್ಲ ಮಾಡ್ಬೇಕು ಅಂತ ಇದೆ. ಏಲಕ್ಕಿ ಬೆಳೆಯಿಂದ ಅನುಕೂಲಗಳಾಗಿದಾವೆ ಅಂತೀರಾ? ಹೌದು, ತುಂಬಾ ಅನುಕೂಲ ಆಗಿದೆ, ಯಾಕೆಂದ್ರೆ ಇವಾಗ ಬರೀ ಅಡಿಕೆ ಮಧ್ಯೆ ಖಾಲಿ ಇದ್ದ ಜಾಗದಲ್ಲಿ ಎಷ್ಟೇ ಆದಾಯ ಬಂದ್ರೂ ಅದ್ ಲಾಭನೇ ನಮ್ಗೆ, ಲೇಬರ್ಸ್ ತೊಂದ್ರೆ ಇಲ್ಲ ನಮಗೇನು ಅಷ್ಟು. ಅದಕ್ಕೋಸ್ಕರ ಏನ್ ಬೆಳೆ ಬೆಳೆದ್ರು ನಮಗೇನು ಲಾಸ್ ಇಲ್ಲ, ಎಲ್ಲ ಲಾಭವೇ ಆಗ್ತದೆ ಅಂತ. ಹೌದು ಹೌದು. ಏನನ್ಸುತ್ತೆ ಕೃಷಿಗೆ ಚಿಕ್ಕ ವಯಸ್ಸಲ್ಲೇ ಬಂದವರು, ಏನನ್ಸುತ್ತೆ ಈಗ ನಿಮ್ಗೆ? ತುಂಬಾ ಖುಷಿಯಾಗಿದ್ದೀನಿ. ಇಲ್ಲೇನು ನಾವು ಮುತುವರ್ಜಿ ಇಟ್ಟು ಪ್ಲಾನ್ ಮಾಡಿ ಏನೇ ಮಾಡಿದ್ರು ಲಾಸ್ ಇಲ್ಲ, ಆರಾಮಾಗಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇಂಟ್ರೆಸ್ಟ್ ಇದೆ, ಚೆನ್ನಾಗಿ ಇನ್ನ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋದ್ರಿಂದ ಚೆನ್ನಾಗಿದೆ. ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನನ್ನ ಫೋನ್ ನಂಬರ್ ಹೀಗಿದೆ, 6361315968. ಇನ್ನೊಮ್ಮೆ ಹೇಳಿ, 6361315968. ಒಳ್ಳೆಯದು ಶ್ರೀರಾಮ್ ಅವರೇ, ಬಯಲುಸೀಮೆಯಲ್ಲಿ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳನ್ನ ಇದುವರೆಗೆ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಗೌಡಗೆರೆ ಗ್ರಾಮದ ಯುವ ಪ್ರಗತಿಪರ ಕೃಷಿಕ NR ಶ್ರೀರಾಮ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 12ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮವು ಇದೇ ಸೋಮವಾರ 13ರಂದು ಪ್ರಾತಃಕಾಲ 6 ಗಂಟೆಗೆ ಹಾಸನದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಮುದಾಯ ಭವನದಲ್ಲಿ ನಡೆಯಲಿದೆ. ಬೆಳಗ್ಗೆ 9ರಿಂದ 12ರವರೆಗೆ ಮತ್ತು 2ರಿಂದ 5ರವರೆಗೆ ಭಜನೆಗಳು ಸಂಕೀರ್ತನೆಗಳು ಜರುಗಲಿವೆ. ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಮಹಾಸ್ವಾಮೀಜಿಯವರಿಗೆ ಅಷ್ಟಾವಧಾನ ಸೇವೆಗಳೊಂದಿಗೆ ಮಹಾಮಂಗಳಾರತಿ, ನಂತರ ಪ್ರಸಾದ ವಿನಿಯೋಗ ಇರಲಿದೆ. ಸಂಜೆ 5 ಗಂಟೆಗೆ